ಈ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಬಹಳಷ್ಟು ಜನ ರೈತಾಪಿ ವರ್ಗದವರು ಮತ್ತೆ ಗ್ರಾಹಕರು ಕೂಡ ಸಾವಯವ ಉತ್ಪನ್ನಗಳನ್ನ ಬೆಳಿಬೇಕು ಅಂತ ರೈತರು, ಆಮೇಲೆ ಗ್ರಾಹಕರು ಕೂಡ ಸಾವಯವ ಉತ್ಪನ್ನಗಳನ್ನ ಖರೀದಿ ಮಾಡಿ ಅವುಗಳನ್ನೇ ಬಳಸಬೇಕು ಅನ್ನುವಂತಹ ಒಂದು ಮನೋಸ್ಥಿತಿಯನ್ನ ಪಡ್ಕೊಂಡಿದ್ದಾರೆ. ರಾಸಾಯನಿಕಗಳು ನಮಗೆ ಬೇಡ, ಅವುಗಳ ಉಪಯೋಗವನ್ನು ನಾವು ಕಡಿಮೆ ಮಾಡ್ಕೊಳ್ಳೋಣ, ಯಾಕಂತಂದ್ರೆ ಪರಿಸರದೊಳಗೆ ರಾಸಾಯನಿಕಗಳು ಬಹಳಷ್ಟು ತೊಂದರೆಯನ್ನು ಉಂಟು ಮಾಡುವಂತಹದ್ದು, ಆರೋಗ್ಯದ ಮೇಲೆ ಬಹಳಷ್ಟು ದುಷ್ಪ್ರಭಾವವನ್ನು ಬೀರುವಂತಹ ಒಂದು ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಅವನ್ನೆಲ್ಲ ಒತ್ತಟ್ಟಿಗೆ ಇಟ್ಟು ಅವನ್ನೆಲ್ಲ ನಮ್ಮ ಜೀವನದಿಂದ ಹೊರಗೆ ಹಾಕಿ ನಾವು ಪರಿಸರ ಸ್ನೇಹಿಯಾದ ಸಾವಯವ ಉತ್ಪನ್ನಗಳನ್ನು ಖರೀದಿ ಮಾಡಬೇಕು ಅನ್ನುವಂತಹ ಅವ್ರ ಮನಸ್ಥಿತಿಗೂ, ಆಮೇಲೆ ರೈತರ ಮನಸ್ಥಿತಿ ಕೂಡ ಅದೇ ಆಗಿದೆ. ಒಳ್ಳೆ ವಿಷಮುಕ್ತವಾದಂತಹ ಒಂದು ಆಹಾರವನ್ನ ಉತ್ಪಾದನೆ ಮಾಡಬೇಕು ಅಂತ ಅವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ನಿಟ್ಟಿನೊಳಗೆ ನಮ್ಮ ರೈತರಿಗೆ ಅನುಕೂಲ ಆಗುವಂತಹ ಒಂದು ರೀತಿಯೊಳಗೆ ಸಾವಯವ ಉತ್ಪನ್ನಗಳ ಸಾವಯವ ಕೃಷಿಯ ಒಂದು ತತ್ವಗಳು, ಉದ್ದೇಶಗಳು ಮತ್ತೆ ಹೊಸ ಹೊಸ ಪದ್ಧತಿಗಳು ಮತ್ತೆ ಸಾವಯವ ಉತ್ಪನ್ನಗಳ ಏನು ಮಾರಾಟ ಮಾಡುವಂತಹ ಒಂದು ಸಂದರ್ಭದೊಳಗೆ ಸರ್ಟಿಫಿಕೇಶನ್ ಅನ್ನು ನಾವು ಕರೀತಾ ಇದ್ದೀವಿ, ಅದರ ಬಗ್ಗೆ ಆಮೇಲೆ ಅವುಗಳ ಮಾರಾಟದ ಬಗ್ಗೆ ಸ್ವಲ್ಪ ನಮ್ಮ ರೈತರಿಗೆ ತಿಳುವಳಿಕೆ ನೀಡ್ತೀರಿ? ಈಗ ಮೊದಲು ಸಾವಯವ ಕೃಷಿ ಅಂದರೇನು ಅಥವಾ ಸಾವಯವ ಅಂದರೇನು ಅಂತ, ಸಾವಯವ ಕೃಷಿ ಅಂದರೇನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಸಾವಯವ ಅಂದ್ರೇನು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾವಯವ ಅಂತಂದ್ರೆ ಜೀವಂತ ವಸ್ತುವಿನಿಂದ ಬರುವಂತಹ ಒಂದು ಪದಾರ್ಥ. ಜೀವಂತ ವಸ್ತು ಅಂದ್ರೆ ಏನು? ಜೀವಂತ ವಸ್ತು ಒಂದು ಸಸ್ಯ ಜಗತ್ತೈತಿ, ಜೀವನ ಕೊಡತಕ್ಕಂಥದ್ದು ಅಥವಾ ಜೀವ ಇರುವಂತಹದ್ದು ಒಂದು ಸಸ್ಯ ಜಗತ್ತು, ಇನ್ನೊಂದು ಪ್ರಾಣಿ ಜಗತ್ತು, ಇನ್ನೊಂದು ಹೇಳಬೇಕು ಅಂದ್ರೆ ಅಣುಜೀವಿಗಳು, ಇವಕ್ಕೆಲ್ಲ ಜೀವ ಐತಿ. ಈ ಒಂದು ಜೀವಿಗಳಿಂದ ಬರ್ತಕ್ಕಂಥ ಪದಾರ್ಥಕ್ಕೆ ನಾವು ಸಾವಯವ ಅನ್ಬೋದು. ಅದು ಜೀವಂತವಾಗಿರಬಹುದು ಅಥವಾ ಆ ಜೀವಂತ ವಸ್ತುವಿಂದ ಬಂದಂತಹ ಪದಾರ್ಥಕ್ಕೆ ಜೀವ ಇರದೇ ಇರಬಹುದು, ಬಟ್ ಇದೆಲ್ಲ ಸಾವಯವ. ಈ ವಸ್ತುಗಳನ್ನ ನಾವು ಬಳಕೆ ಮಾಡಿ ಏನು ಕೃಷಿ ಮಾಡುತ್ತೇವೆ ಅದು ಸಾವಯವ ಕೃಷಿ ಅಂತ ಒಂದ್ ರೀತಿಯಿಂದ ಅನ್ಬಹುದು. ಅಥವಾ ಇನ್ನೊಂದು ರೀತಿಯಿಂದ ಅನ್ಬೇಕು ಅಂತಂದ್ರೆ ಸಾವಯವ ಕೃಷಿ ಏನು ಅಂತ ಹೇಳಬೇಕು ಅಂದ್ರೆ ರಾಸಾಯನಿಕ ರಹಿತ ಕೃಷಿ. ರಾಸಾಯನಿಕ ರಹಿತ ಕೃಷಿ ಅಂದ್ರೆ ಏನು? ರಾಸಾಯನಿಕ ಗೊಬ್ಬರಗಳ ಬಳಕೆ ಆಗ್ಲಿ, ರಾಸಾಯನಿಕ ಕೀಟನಾಶಕಗಳ ಬಳಕೆ ಆಗ್ಲಿ, ಅಥವಾ ರಾಸಾಯನಿಕ ವೀಡಿಸೈಡ್ಸ್ ಕಳೆನಾಶಕಗಳ ಬಳಕೆ ಆಗ್ಲಿ, ಯಾವುದು ಮಾಡುವಂಗಿಲ್ಲ. ಈಗ ಇವೆಲ್ಲ ಮಾಡ್ಲಿಲ್ಲ ಅಂದ್ರೆ ಇಳುವರಿ ಬರ್ತೈತೆ ಅನ್ನುವಂತ ಒಂದು ಪ್ರಶ್ನೆ. ಇವೆಲ್ಲ ಒಮ್ಮಿಂದ ಮಕ್ಳೆ ನೀವು ಕಡತ ಮಾಡಿದ್ರಿ ಅಥವಾ ಅದನ್ನು ಕಡಿಮೆ ಮಾಡಿದ್ರಿ ಅಥವಾ ಹಾಕ್ಲೇ ಇಲ್ಲ ಅಂದ್ರೆ ಇಳುವರಿ ಒಳಗೆ ಗಣನೀಯವಾಗಿ ವ್ಯತ್ಯಾಸ ಅಥವಾ ಕಡಿಮೆ ಇಳುವರಿಯನ್ನ ನಾವು ನೋಡ್ತೇವೆ. ಮತ್ತೆ ಇದಕ್ಕೆ ಸಾವಯವ ಕೃಷಿ ಅಂತಾರೇನು ಅಂತ ಖಂಡಿತ ಅಲ್ಲ. ಸಾವಯವ ಕೃಷಿ ಯಾವತ್ತೂ ಇಳುವರಿಯಲ್ಲಿ ಕಡಿಮೆ ಇರಬಾರದು. ಆದ್ರೆ ಯಾಕೆ ಅಂತಂದ್ರೆ ಸಾವಯವ ಕೃಷಿ ತತ್ವಗಳು ಏನ್ ಹೇಳ್ತಾವು ಅಂದ್ರೆ ಇಳುವರಿಯಲ್ಲಿ ನಾವು ರಾಸಾಯನಿಕ ಗೊಬ್ಬರ ಜೊತೆ ಅಷ್ಟೇ ಅಥವಾ ಅದಕ್ಕಿಂತ ಹೆಚ್ಚಿನ ಇಳುವರಿ ಬರಬೇಕು ಅನ್ನೋದು ಒಂದು ಮೂಲ ತತ್ವ. ಆಮೇಲೆ ಇಳುವರಿ ಯಾವಾಗ್ಲೂ ಸುಸ್ಥಿರವಾಗಿರಬೇಕು. ಸುಸ್ಥಿರ ಅಂದ್ರೇನು? ಈಗ ಮೊದ್ಲೆಲ್ಲ ಕಬ್ಬು ಒಂದು 5-6 ಚೀಲ ಗೊಬ್ಬರಕ್ಕೆ ಸಾಕಷ್ಟು 4 ಕ್ವಿಂಟಲ್ ಒಂದ್ ಎಕರೆ ತಗೊಂಡ್ರೆ, ಈಗ ಒಂದ್ 10-12 ಚೀಲದಷ್ಟು ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಅದು ಈಗ 40 ಟನ್ನು ಅಥವಾ 60 ಟನ್ನು ಹಿಂಗ್ ಕೊಡ್ತತಿ. ಇದು ಏನ್ ತೋರಿಸ್ಕೊಡ್ತತಿ ಅಂತಂದ್ರೆ ಈಗ ಇಳುವರಿ ಸುಸ್ಥಿರವಾಗಿ ಬರಂಗಿಲ್ಲ. ಯಾಕಂದ್ರೆ ಮೊದ್ಲು ಹೆಚ್ಚು ಬರ್ತಿತ್ತು, ಈಗ ಕಡಿಮೆ ಬರಾಕತ್ತೈತಿ. ಬಟ್ ಸಾವಯವ ಕೃಷಿ ಒಳಗೆ ಯಾವತ್ತೂ ಹಂಗಾಗಿಲ್ಲ. ಇನ್ನೂ ಇಳುವರಿ ಒಳಗೆ ಹೆಚ್ಚಳನ ಆಗ್ತತಿ ಹೊರತು ಕಡಿಮೆ ಆದ್ರೆ ಅದು ಸಾವಯವ ಕೃಷಿ ಆಗಂಗಿಲ್ಲ. ಮತ್ತ ಇನ್ನ ಇದು ಇನ್ನೊಂದು ತತ್ವ ಏನ್ ಹೇಳ್ತತಿ? ಇದು ಸ್ವಾವಲಂಬನೆ ಕೃಷಿ. ಸ್ವಾವಲಂಬನೆ ಕೃಷಿ ಅಂದ್ರೆ ಏನು? ಇಲ್ಲ, ರೈತ ಯಾವುದೇ ಕಾರಣಕ್ಕೂ ಮಾರ್ಕೆಟಿಗೆ ಹೋಗಿ ಬೀಜ ತರುವುದಾಗ್ಲಿ, ಗೊಬ್ಬರ ವಿಶೇಷವಾಗಿ ಗೊಬ್ಬರ ತರುವುದಾಗ್ಲಿ, ಕೀಟನಾಶಕಗಳನ್ನ ತರುವುದಾಗ್ಲಿ, ಕಳೆನಾಶಕಗಳನ್ನ ತರುವುದಾಗ್ಲಿ ಯಾವುದೂ ಮಾಡಂಗಿಲ್ಲ. ಇವೆಲ್ಲ ಒಂದು ಉತ್ಪನ್ನಗಳನ್ನ ಅಥವಾ ಇವೆಲ್ಲ ಒಂದು ಪದಾರ್ಥಗಳನ್ನ ತಾನೇ ತಯಾರು ಮಾಡ್ಕೋಬೇಕು. ರೈತ ತನ್ನ ಗೊಬ್ಬರ ತಾನ ತಯಾರು ಮಾಡ್ಕೋಬೇಕು, ತನ್ನ ಬೀಜ ತಾನ ತಯಾರು ಮಾಡ್ಕೋಬೇಕು, ತನ್ನ ಔಷಧಿಗಳನ್ನು ಕೂಡ ಕೀಟನಾಶಕಗಳನ್ನು ಕೂಡ ತಾನೇ ತಯಾರು ಮಾಡ್ಕೋಬೇಕು. ಅವು ಎದರಲಿಂದ ಅಂದ್ರೆ ಸ್ಥಳೀಯ ವಸ್ತುಗಳ ಬಳಕೆಯಿಂದ ತಯಾರು ಮಾಡಿ ಬೆಳೆಗಳಿಗೆ ಕೀಟಗಳಿಂದ ರಕ್ಷಣೆ ಕೊಡೋದಾಗ್ಲಿ, ರೋಗಗಳಿಂದ ರಕ್ಷಣೆ ಕೊಡೋದಾಗ್ಲಿ, ಅಥವಾ ಭೂಮಿಯ ಫಲವತ್ತತೆಯನ್ನು ಕಾಪಾಡಿಕೊಳ್ಳೋದಾಗ್ಲಿ, ಇವನ್ನೆಲ್ಲ ಮಾಡಿದಾಗ ಅವನು ಸಾವಯವ ಕೃಷಿಕನಾಗ್ತಾನೆ. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ರೈತರು ಸಾಲ ಮಾಡಿ ಕೃಷಿ ಮಾಡುವಂತಿಲ್ಲ ಇಲ್ಲಿ. ಯಾಕಂದ್ರೆ ಅವರು ಸ್ಥಳೀಯ ವಸ್ತುಗಳನ್ನ ಬಳಕೆ ಮಾಡೋದ್ರಿಂದ ಗೊಬ್ಬರ ಅಂಗಡಿಗೆ ಹೋಗಿ ಗೊಬ್ಬರ ತರುವುದಾಗ್ಲಿ, ಕೀಟನಾಶಕಗಳನ್ನ ತರುವುದಾಗ್ಲಿ ಪ್ರಸಂಗ ಬರಂಗಿಲ್ಲ. ಇದರಿಂದ ಏನಾಗ್ತತಿ ಅಂತಂದ್ರೆ ನಮ್ಮ ಖರ್ಚುಗಳು ಕಡಿಮೆ ಆಗ್ತತಿ, ಇದ್ದಿದ್ರಲ್ಲಿ ನಮ್ಗೆ ಲಾಭ ಹೆಚ್ಚು ಆಗೋದು. ಯಾಕಂದ್ರೆ ಸಾಕಷ್ಟು ಕೀಟನಾಶಕಕ್ಕೆ ಆಮೇಲೆ ಗೊಬ್ಬರಕ್ಕೆ ನಾವು ದುಡ್ಡು ಹಾಕಿದ್ವಿ ಅಂದ್ರೆ ಬರುವ ಲಾಭದಲ್ಲಿ ಎಲ್ಲಾ ನಿವ್ವಳ ಲಾಭ ಅಷ್ಟೊಂದು ಇರಂಗಿಲ್ಲ. ಅದಕ್ಕೆ ಇಲ್ಲಿ ಏನಾಗ್ತತಿ, ಕೆಲವು ಟೈಮ್ ಕೈ ಕೊಡುವಂತ ಪ್ರಸಂಗಗಳು ಇರ್ತಾವ. ಪರಿಸರದಲ್ಲಿ ಮಳೆ ಆಗದೆ ಇರೋದು ಅಥವಾ ಬೇರೆ ಬೇರೆ ಹಲವಾರು ಕಾರಣದಿಂದ ಒಂದು ಹವಾಮಾನ ವೈಪರೀತ್ಯದಿಂದ ಏನಾಗ್ತತಿ, ಇಳುವರಿ ಬಾರದೇ ಇದ್ದಾಗ ರೈತರು ಬಹಳಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಒಂದು ಪ್ರಸಂಗ ಬರ್ತತಿ. ಅದಕ್ಕೆ ಇಲ್ಲೇ ಸಾಲ ವಿಪರೀತ ಮಾಡಿ ಯಾವುದೋ ಒಂದು ಬ್ಯಾಂಕಿಗೆ ಹೋಗಿ ಸಾಲ ತಂದು ಕೃಷಿ ಮಾಡುವಂತ ಕೃಷಿನೂ ಅಲ್ಲ. ಆಮೇಲೆ ಇದು ಪರಿಸರ ಸ್ನೇಹಿ ಕೃಷಿ. ಪರಿಸರ ಸ್ನೇಹಿ ಕೃಷಿ ಅಂತಂದ್ರೇನು? ಮಣ್ಣು, ನೀರು, ವಾಯು ಎಲ್ಲವನ್ನು ಸಂರಕ್ಷಣೆ ಮಾಡಿಕೊಂಡು ಬೆಳೆ ತೆಗೆಯೋದು. ಉದಾಹರಣೆಗೆ ಅಂತಂದ್ರೆ ಮಣ್ಣು ಯಾವ ರೀತಿ ಕೆಡ್ತತಿ ಅಂದ್ರೆ ಬರೇ ರಾಸಾಯನಿಕ ಹಾಕ್ತಾ ಹೋದ್ರಿ, ಆಮೇಲೆ ಇರೋದೆಲ್ಲ ಒಂದು ಸಾಗುವಳಿ ಪದ್ಧತಿನ ಯಾಂತ್ರಿಕ ಪದ್ಧತಿ, ಟ್ರ್ಯಾಕ್ಟರ್ ಅಥವಾ ಟ್ರ್ಯಾಕ್ಟರ್ ಆಧಾರಿತ ಸಲಕರಣೆಗಳಿಂದ ನೀವು ಕೃಷಿ ಮಾಡ್ತಾ ಹೋದ್ರಿ ಅಂದಾಗ ಎತ್ತು ಅವು ಇವನ್ನೆಲ್ಲ ತೆಗೆಯುವ ಪ್ರಸಂಗ ಬರ್ತತಿ. ಆಮೇಲೆ ಮನೆಯೊಳಗ ಅಥವಾ ಸಾಕಷ್ಟು ಸಗಣಿ ಗೊಬ್ಬರ ಸಿಗದೇ ಇರೋದ್ರಿಂದ ಮಣ್ಣಿನಲ್ಲಿ ಸಾವಯವ ಪದಾರ್ಥ ಕಡಿಮೆ ಆಗಿಬಿಡ್ತತಿ. ಹಿಂಗಾಗಿ ಮಣ್ಣು ಬಹಳ ಬಿರುಸಾಗ್ತತಿ. ಆಮೇಲೆ ಒಂದ್ ಮಳಿ ಹೊತ್ತು ಎರಡ್ ಮಳಿ ಹೊತ್ತು ಯಾವ್ದೇ ಒಂದು ಕಾರಣಕ್ಕಂದ್ರೆ ಬೆಳೆ ತಡ್ಕೊಳ್ಳುವಂತ ಶಕ್ತಿ ಇರಂಗಿಲ್ಲ. ಆಮೇಲೆ ಮತ್ತ ಇಲ್ಲೇ ರಾಸಾಯನಿಕ ಹೊಡಿತಾ ಹೊಡಿತಾ ಕೆಲವೊಂದು ತೊಗರಿಯಲ್ಲಿ ಆಗ್ಲಿ ಹತ್ತಿಯಲ್ಲಿ ಆಗ್ಲಿ ಸಾಕಷ್ಟು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದು ನಾವು ನೋಡಿದೀವಿ. ಯಾಕಂತಂದ್ರೆ ಸಾಕಷ್ಟು ಕೀಟನಾಶಕಗಳ ಖರ್ಚು ಮಾಡಿರೋದ್ರಿಂದ. ಕೀಟನಾಶಕಕ್ಕೆ ಏನಂತಾರೆ ರೈತರು, ಮೊದಲಿನ ಕೀಟನಾಶಕ ಬರಂಗೇ ಇಲ್ರಿ, ಯಾಕಂದ್ರೆ ಅದು ಕಲುಷಿತ ಆಗೈತಿ ಅಂತ. ಹಂಗೇನು ಇರಂಗಿಲ್ಲ, ಕೀಟಗಳು ತಮ್ಮಿಂದ ನಿರೋಧಕ ಶಕ್ತಿಗಳನ್ನು ಹೊಂದುತ್ತಾವೆ ಪದೇ ಪದೇ ಕೀಟನಾಶಕ ಬಳಕೆ ಮಾಡೋದ್ರಿಂದ. ಹಿಂಗಾಗಿ ಮುಂದೆ ಕೀಟನಾಶಕ ಅಷ್ಟೊಂದು ಉಪಯುಕ್ತ ಅಥವಾ ಪರಿಣಾಮಕಾರಿ ಆಗೋದಿಲ್ಲ. ಮತ್ತೆ ಇನ್ನೊಂದು ಏನಾಗ್ತತಿ, ಬಹಳಷ್ಟು ಕೀಟನಾಶಕ ಹೊಡೆಯೋದ್ರಿಂದ ಪರಿಸರದಲ್ಲಿ ಇರುವಂತಹ ಮಿತ್ರ ಕೀಟಗಳು, ಮಿತ್ರ ಅಂದ್ರೆ ಹೆಂಗಿರ್ತತಿ ಅಂದ್ರೆ ಗುಲ್ಗಂಜಿ ಹುಳ, ಕ್ರೈಸೋಪರ್ಲ, ಪೆಂಟಾಟೋಮೇಟ್ ಬಗ್ಗು, ಜೇಡ, ಇವೆಲ್ಲ ಅಂದ್ರೆ ಒಂದು ಕೀಟ ಇನ್ನೊಂದು ಕೀಟಗಳನ್ನ ತಿಂದು ಅಲ್ಲಿಯ ಕೀಟಗಳ ಒಂದು ಸಂಖ್ಯೆಯನ್ನ ಕಡಿಮೆ ಮಾಡ್ತಿರ್ತಾವ. ಅತಿಯಾಗಿ ರಾಸಾಯನಿಕ ಬಳಕೆ ಇರೋದ್ರಿಂದ ಇವ ಮಿತ್ರ ಕೀಟ ಏನಂತೇವಿ ಇವೆಲ್ಲ ಅವು ಕೂಡ ನಾಶ ಹೊಂದಿ ಮುಂದೆ ಏನಾಗ್ಬಿಡ್ತತಿ ಅಂತಂದ್ರೆ ಅವನ್ನ ರಕ್ಷಣೆ ಮಾಡುವಂತ ಶತ್ರು ಕೀಟಗಳನ್ನ ರಕ್ಷಣೆ ಮಾಡುವಂತ ಮಿತ್ರಗಳು ಇಲ್ದಂಗ ಆಗ್ಬಿಡ್ತತಿ. ಅವಾಗ ಪರಿಸರದಲ್ಲಿ ಕೂಡ ಒಂದು ಇಂಬ್ಯಾಲೆನ್ಸ್ ಆಗಿ ಅವಾಗ ಬರೇ ಔಷಧಿಯಿಂದ ಕಂಟ್ರೋಲ್ ಆಗುವುದು ಸಾಧ್ಯತೆ ಬಹಳ ಕಡಿಮೆ. ಆಮೇಲೆ ಇನ್ನೊಂದು ಹೇಳಬೇಕು ಅಂತಂದ್ರೆ ಇದು ಮಾರುಕಟ್ಟೆಯಲ್ಲಿ ಕೂಡ ಇದು ಒಂದು ಪದಾರ್ಥಗಳಿಗೆ ಜಾಸ್ತಿ ಬೇಡಿಕೆ ಇದೆ. ಯಾವ ರೀತಿಯಾಗಿ ಅಂತಂದ್ರೆ ಈಗ ಫಾರಿನ್ಗೆ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಇತ್ತು ಅಂತಂದ್ರೆ ಅಲ್ಲಿ ಕೂಡ ನಿಮ್ಗೆ ಹೆಚ್ಚಿನ ಒಂದು ಬೆಲೆ ಸಿಗ್ತತಿ. ಈಗ ಉದಾಹರಣೆ ಹೇಳಬೇಕು ಅಂತಂದ್ರೆ ನಾವು ಒಂದು ಡೆನ್ಮಾರ್ಕ್ ದೇಶದಲ್ಲಿ ನಾನೇ ಸ್ವತಃ ನೋಡಿರೋದು, ಅಲ್ಲಿ ಒಂದು ಗೋಧಿ ಹಿಟ್ಟು ತಗೋಬೇಕು ಅಂತಂದ್ರೆ ಅಲ್ಲಿ 7 kroner ಅಂದ್ರೆ ಅಲ್ಲಿ ಸುಮಾರು 7 rupees ಇರ್ತಿತ್ತು. ನಮ್ಮ 1 rupee 7 rupees, ಅಲ್ಲಿ 7 rupees ಇತ್ತು, 7 kroner ಕೊಟ್ವಿ ಅಂದ್ರೆ ಅದೇ ಒಂದು ಸಾವಯವ ಪದಾರ್ಥಕ್ಕೆ 14 kroner. ಅಲ್ಲಿ ಅಂಗಡಿಯಲ್ಲಿ ಮಳಿಗೆಗಳಲ್ಲಿ ಪಕ್ಕದಲ್ಲಿ ಸಾವಯವ ಪದಾರ್ಥದ ಬೆಲೆನೆ ಬೇರೆ, ಮತ್ತೆ ರಾಸಾಯನಿಕ ಬಳಕೆ ಮಾಡಿದಂತಹ ಕೃಷಿ ಪದಾರ್ಥಗಳ ಬೆಲೆನೆ ಬೇರೆ. ಹಿಂಗಾಗಿ ನೀವು ಎಕ್ಸ್ಪೋರ್ಟ್ ಮಾಡಬೇಕು ಅಂದ್ರೆ ನೀವು ಖಂಡಿತವಾಗಿ ಸಾವಯವ ಪದಾರ್ಥಗಳನ್ನ ಮಾತ್ರ ಎಕ್ಸ್ಪೋರ್ಟ್ ಮಾಡಿದ್ರೆ ಅಷ್ಟೇ ಅವರು ತಗೋತಾರ, ಇಲ್ಲ ಅಂತಂದ್ರೆ ನಿಮ್ದು ಮಾಲು ರಿಜೆಕ್ಟ್ ಆಗಿ ಹೊಳ್ಳಿ ಬರೋದು. ಆಮೇಲೆ ಇದೆಲ್ಲ ಸಾವಯವ ಕೃಷಿಯಲ್ಲಿ ಒಳಗೊಂಡಿರೋದು. ಮತ್ತೆ ಇವೆಲ್ಲ ಮಾಡೋದ್ರಿಂದ ಏನಾಗ್ತತಿ ಅಂತಂದ್ರೆ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಪದಾರ್ಥ ಜಾಸ್ತಿ ಆಗ್ತತಿ. ಸಾವಯವ ಇಂಗಾಲ ಪದಾರ್ಥ ಜಾಸ್ತಿ ಆಗ್ಬೇಕು ಅಂತಂದ್ರೆ ಹಲವಾರು ಸಾವಯವ ಪದ್ಧತಿಗಳನ್ನ ನಾವು ಅಳವಡಿಸ್ಕೋಬೇಕು. ಅದು ಯಾವ್ದು ಸಾವಯವ ಪದಾರ್ಥಗಳನ್ನು ಯಾವ್ಯಾವ ರೀತಿಯಿಂದ ನಾವು ಸಾವಯವ ಇಂಗಾಲನ ಹೆಚ್ಚಿಗೆ ಮಾಡ್ಕೋಬಹುದು ಅಂತಂದ್ರೆ, ಒಂದು ಸಾಕಷ್ಟು ಸಗಣಿ ಗೊಬ್ಬರ ಹಾಕ್ಬೇಕು. ಎಷ್ಟು ಹಾಕ್ಬೇಕು ಅಂತಂದ್ರೆ 1 acre 4 tons ಅಂದ್ರೆ ಸುಮಾರು ಒಂದು ಫುಲ್ ಟ್ರ್ಯಾಕ್ಟರ್ ಟ್ರೇಲರ್ ತುಂಬಾ ಒಂದು ಸಗಣಿ ಗೊಬ್ಬರ ಹಾಕ್ಬೇಕು. ಆಮೇಲೆ ಪ್ರತಿ ವರ್ಷ ಆಮೇಲೆ ಹಸಿರೆಲೆ ಗೊಬ್ಬರ ಹಾಕ್ಬೇಕು, ಅದು ಕೂಡ 4 tons ಆಗ್ತತಿ. ಕೋಳಿ ಗೊಬ್ಬರ ಹಾಕುದಾದ್ರೆ 1 ton ಹಾಕ್ಬೇಕು, ಕುರಿ ಗೊಬ್ಬರ ಹಾಕುದಾದ್ರೆ ಅದು ಕೂಡ 2 tons ಹಾಕ್ಬೇಕು, ಅಣುಜೀವಿ ಗೊಬ್ಬರಗಳನ್ನ ಹಾಕ್ಬೇಕು. ಸಾಕಷ್ಟು ಅಣುಜೀವಿ ಗೊಬ್ಬರಗಳಾದ ರೈಸೋಬಿಯಂ, ಎಜೋಸ್ಪರ್ಲಮ್, ಎಸ್ಟ್ರೋಬ್ಯಾಕ್ಟ್ರೋ, PSB, ಹಲವಾರು ಅಣುಜೀವಿ ಗೊಬ್ಬರಗಳು. ಇವು ಗೊಬ್ಬರವನ್ನು ಸಾರಜನಕವನ್ನು ಸ್ಥಿರೀಕರಿಸುವುದು ಅಥವಾ ಗೊಬ್ಬರವನ್ನು ಕೊಡತಕ್ಕಂತ ಅಣುಜೀವಿಗಳು, ಆಮೇಲೆ ಕೀಟ ರೋಗಗಳನ್ನು ರಕ್ಷಣೆ ಮಾಡುವಂತ ಅಣುಜೀವಿಗಳು ಸಾಕಷ್ಟು ಒಂದು ಕೃಷಿ ಕಾಲೇಜ್ನಲ್ಲಿ ಅಥವಾ ಖಾಸಗಿ ಒಂದು ಸಂಸ್ಥೆಗಳಲ್ಲಿ ತಯಾರಾಗಿ ಇವತ್ತು ಮಾರುಕಟ್ಟೆಯಲ್ಲಿ ಲಭ್ಯವಾಗಿರೋದ್ರೆ ಇದರ ಬಳಕೆಯಿಂದ ಕೂಡ ನಾವು ಸಾವಯವ ಕೃಷಿ ಮಾಡಬಹುದು. ಇದರಂತೆ ಇವಾಗ ಸಾಕಷ್ಟು ಜೈವಿಕ ಕೀಟನಾಶಕಗಳು ಅಥವಾ ಪೀಡನಾಶಕಗಳು ಕೂಡ ಬಂದಿದ್ದಾವೆ. ರಾಸಾಯನಿಕ ಹೊಡೆದ್ರೆ ಮಾತ್ರ ಕೀಟ ಕಂಟ್ರೋಲ್ ಆಗ್ತತಿ, ರೋಗ ಕಂಟ್ರೋಲ್ ಆಗ್ತತಿ ಅನ್ನೋ ಒಂದು ಏನು ನಂಬಿಕೆ ಇತ್ತು ಅದು ತುಂಬಾ ಹಳೆಯದಾಗಿದೆ. ಈಗ ಹೊಸದಾಗಿ ಸಾಕಷ್ಟು, ಉದಾಹರಣೆಗೆ ಟ್ರೈಕೋಡರ್ಮಾ ಅಂತ ಬಂದತಿ, ಅದು ಬೇರ್ಕೊಳೆ ರೋಗವನ್ನು ಕಂಟ್ರೋಲ್ ಮಾಡ್ತತಿ. ವರ್ಟಿಸಿಲಿಯಂ ಅಂತ ಅದು ಒಂದು ಜೈವಿಕ ಕೀಟನಾಶಕ, ಇದು ರಸ ಹೀರುವ ಕೀಡೆಗಳನ್ನ ಕಂಟ್ರೋಲ್ ಮಾಡ್ತತಿ. ಇದರಂತೆ ಬಿವೇರಿಯಾ ಮತ್ತೆ ಸೋಡಾಮೊನಾಸ್ ಅಂತ ಒಂದು ಅಣುಜೀವಿ ಬಂದತಿ, ಅದು ಬೇರ್ಕೊಳೆ ರೋಗವನ್ನು ಕಂಟ್ರೋಲ್ ಮಾಡ್ತತಿ. ಆಮೇಲೆ NPV ಅಂತ ಬಂದತಿ, ಅದೊಂದು ವೈರಸ್. ಈ ಹಸಿರು ಕೀಡೆಗೆ ಅದನ್ನು ಹೊಡೆದ್ರೆ ಸುಮಾರಷ್ಟು ಹಸಿರು ಕೀಡೆಗೆ ಜ್ವರ ಬಂದು ತಲೆ ತೆಳಗ್ ಮಾಡಿ ಸತ್ತಿರೋದು ನಾವು ಸಾಕಷ್ಟು ಕಂಡಿದ್ದು. ಆಮೇಲೆ ನಿಮೋರಿಯಾ ಅಂತ ಒಂದು ಬಂದತಿ, ಅದು ಕೂಡ ಇದ್ರ ಮೇಲೆ ಕೀಡೆಗಳ ಮೇಲೆ ಫಂಗಸ್ ಬಂದು ಅದನ್ನೊಂದು ಕಂಟ್ರೋಲ್ ಮಾಡುವಂತ ಒಂದು ಶಕ್ತಿ ಹೊಂದತಿ. ಇವೆಲ್ಲ ಲ್ಯಾಬೋರೇಟರಿಯಲ್ಲಿ ಈಗ ಸದ್ಯದಲ್ಲಿ ಮಾರ್ಕೆಟ್ ದಲ್ಲಿ ಸಾಕಷ್ಟು ಕೂಡ ಸಿಗೋದು. ಕಾಲೇಜು ಅಥವಾ ಅಲ್ಲಿ ಹೋದ್ರು ಕೂಡ ನಿಮ್ಗೆ ತಾಜಾ ಅಥವಾ ಫ್ರೆಶ್ ಆಗಿ ಇದು ಒಳ್ಳೆ ಕ್ವಾಲಿಟಿ ಇರುವಂತ ರೋಗನಾಶಕಗಳು ಕೂಡ, ಸಾವಯವ ರೋಗನಾಶಕಗಳು, ಕೀಟನಾಶಕಗಳು ಇವಾಗ ಲಭ್ಯವಿದೆ. ಆಮೇಲೆ ಮತ್ತೆ ಇದರಂತೆ ರೈತರೇ ತಾವೇ ತಯಾರು ಮಾಡ್ಕೋಬಹುದು ಕೆಲವೊಂದು ಸಾವಯವ ಕೀಟನಾಶಕಗಳು, ರೋಗನಾಶಕಗಳು. ಅಂದ್ರೆ ಆಕಳ ಗೋಮೂತ್ರನ ಸಿಂಪಡಣೆ ಮಾಡಬಹುದು, ದಶಪರ್ಣಿ ಅಂತ 10 ಔಷಧಿಗಳನ್ನ, ಔಷಧಿ ಸಸ್ಯಗಳನ್ನ ಅದನ್ನ ಒಂದು 6 ಅದನ್ನ ಕಳಿಸಿ ಕೊಳಿಸಿ ಮತ್ತೆ ಸಿಂಪರಣೆ ಮಾಡಿದ್ರು ಸಾಕಷ್ಟು ಒಂದು ಕೀಟಗಳ ಹತೋಟಿ ಕಂಡು ಬಂದತಿ. ಇದರಂತೆ ಹುಳಿ ಮಜ್ಜಿಗೆ ಕೂಡ ಸಿಂಪರಣೆ ಮಾಡಿ ಸಾಕಷ್ಟು ರೋಗಗಳನ್ನು ಕಂಟ್ರೋಲ್ ಮಾಡೋದು ಕಂಡು ಬಂದಿದೆ. ಇವೆಲ್ಲ ಒಂದು ವಿವಿಧ ಸಾವಯವ ಪದ್ಧತಿಗಳನ್ನ ಅಳವಡಿಸಿ ಸಾವಯವ ಕೃಷಿಯನ್ನು ಮಾಡುವಂತ ಒಂದು ಪದ್ಧತಿಗಳು. ಆಮೇಲೆ ಮುಂದೆ ಈ ಸಾವಯವದಲ್ಲಿ ಇಂಗಾಲು ಸಾವಯವ ಇಂಗಾಲು ಎಷ್ಟಿದ್ರೆ ಬೆಳೆ ಮಣ್ಣು ಚೆನ್ನಾಗಿರುತ್ತೆ ಅಂತ ಹೇಳಬೇಕು ಅಂತ ನಾ ಇಲ್ಲಿ ಇಷ್ಟಪಡ್ತೇನೆ. ಮಣ್ಣು ಪರೀಕ್ಷೆ ಮಾಡಿಸಿದ್ರಿ ಅಂದ್ರೆ ಅಲ್ಲಿ ಒಂದು ಸುಮಾರು 7-8 ಆಸ್ಪೆಕ್ಟ್ಸ್ ದಲ್ಲಿ ಮಣ್ಣು ಪರೀಕ್ಷೆ ಮಾಡ್ತಾರ. ಅದರಲ್ಲಿ ಒಂದು ಸಾವಯವ ಇಂಗಾಲು ಎಷ್ಟಿದೆ ಅಂತ ನಿಮ್ಮ ಮಣ್ಣಿನಲ್ಲಿ ನಿಮ್ಮ ಮಣ್ಣು ಕೊಟ್ಟಾಗ ಪರೀಕ್ಷೆ ಮಾಡಿದಾಗ ಅಲ್ಲಿ ಏನ್ ಹೇಳ್ತೈತಿ ರಿಸಲ್ಟ್ಸ್ ಅಂದ್ರೆ 0.25 to 0.52 ಅಂತಂದ್ರೆ ನಿಮ್ಮ ಭೂಮಿಯಲ್ಲಿ ಸಾವಯವ ಇಂಗಾಲು ಕಡಿಮೆ ಇದೆ, 0.5 to 0.75 ಇದ್ರೆ ಮಧ್ಯಮ ಪ್ರಮಾಣದಲ್ಲಿ ಸಾವಯವ ಇಂಗಾಲು ಇದೆ, ಮೋರ್ ದೆನ್ 0.75 to 1 ಇದ್ರೆ ಉತ್ತಮವಾಗಿದೆ. ಯಾವಾಗ್ಲೂ ಸಾವಯವ ಇಂಗಾಲು ಎಷ್ಟಿರ್ಬೇಕು ಅಂದ್ರೆ 0.75 to 1, 2, 3 ಇರಬೇಕು. ಹಿಂಗಿತ್ತು ಅಂತಂದ್ರೆ ಭೂಮಿಯಲ್ಲಿ ಸಾಕಷ್ಟು ಒಂದು ಅಣುಜೀವಿಗಳಿಗೆ, ಅದು ಉಪಯುಕ್ತವಾದ ಅಣುಜೀವಿಗಳಿಗೆ, ಗೊಬ್ಬರವನ್ನು ಕೊಡುವಂತಹ ಅಣುಜೀವಿಗಳಿಗೆ, ಆಮೇಲೆ ಹಾರ್ಮೋನ್ಸ್ ಮತ್ತೆ ಎನ್ಝೈಮ್ಸ್ ಅಂತ ಏನು ಕಿಣ್ವಗಳಾಗ್ಲಿ, ಆಮೇಲೆ ಬೆಳೆ ವರ್ಧಕಗಳಾಗ್ಲಿ, ಈ ಅಣುಜೀವಿಗಳು ರಸಗಳನ್ನು ಬಿಟ್ಟು ಬೆಳವಣಿಗೆಯನ್ನು ಪ್ರಚೋದನೆ ಮಾಡುವಂತಹ ಅಣುಜೀವಿಗಳು ಭೂಮಿಯಲ್ಲಿ ಸಾಕಷ್ಟು ಇದ್ರೆ ಬೆಳವಣಿಗೆ ಚೆನ್ನಾಗಿ ಬರ್ತೈತಿ. ಆ ಬೆಳವಣಿಗೆ ಚೆನ್ನಾಗಿ ಬರಬೇಕು ಅಂದ್ರೆ ಈ ಅಣುಜೀವಿಗಳು ಇರಬೇಕು. ಈ ಅಣುಜೀವಿಗಳು ಇರಬೇಕು ಅಂದ್ರೆ ಸಾಕಷ್ಟು ಭೂಮಿಯೊಳಗೆ ಸಾವಯವ ಪದಾರ್ಥ ಇರಬೇಕು. ಈ ಸಾವಯವ ಪದಾರ್ಥ ಸಾಕಷ್ಟು ಇರಬೇಕು ಅಂದ್ರೆ ನಾ ಹೇಳ್ದಂಗ ಹಸಿರೆಲೆ ಗೊಬ್ಬರ, ಸಗಣಿಯ ಗೊಬ್ಬರ, ಎರೆಹುಳದ ಗೊಬ್ಬರ, ಆಮೇಲೆ ಕುರಿ ಗೊಬ್ಬರ, ಆಮೇಲೆ ಇಂಥವು ಹಲವಾರು ಗೊಬ್ಬರಗಳನ್ನ, ಜೈವಿಕ ಗೊಬ್ಬರಗಳನ್ನ ಅಥವಾ ನಾನಾ ರೀತಿಯ ಪ್ರಾಣಿಗಳ ಹಿಕ್ಕಿಗಳನ್ನ ಅವನ್ನೆಲ್ಲ ಭೂಮಿಯಲ್ಲಿ ಹಾಕಿದ್ರೆ ಸಾವಯವ ಪದಾರ್ಥ ಜಾಸ್ತಿ ಆಗೋದು. ಇದರಿಂದ ಸಾವ ಅಣುಜೀವಿಗಳು ಜಾಸ್ತಿ ಸಂಖ್ಯೆಯಲ್ಲಿ ಬೆಳೆದು ಭೂಮಿ ಜೀವಂತ ಐತಿ ಅಂತೇವೆ ಅಂದ್ರೆ ಇದೆ. ಭೂಮಿಗೆ ಜೀವ ಇರಲ್ಲ, ಬಟ್ ಜೀವನ ತುಂಬಬೇಕು. ಎದುರು ಮುಖಾಂತರ ಅಂತಂದ್ರೆ ಸಾವಯವ ಪದಾರ್ಥಗಳನ್ನ ಜಾಸ್ತಿ ಪ್ರಮಾಣದಲ್ಲಿ ಹಾಕಿ ಅದರಿಂದ ಅಣುಜೀವಿಗಳನ್ನ ಬೆಳೆಸಿ, ಉಪಯುಕ್ತವಾದ ಅಣುಜೀವಿಗಳನ್ನು ಬೆಳೆಸಿ ಬೆಳೆಗಳನ್ನ ತೆಗೆಯುವುದು, ಇದು ಒಂದು ಸಾವಯವ ಪದ್ಧತಿ. ಮತ್ತೆ ಇನ್ನೊಂದು ಇಲ್ಲಿ ಏನ್ ಹೇಳಿಕ್ ಇಷ್ಟಪಡ್ತೀನಿ ಅಂತಂದ್ರೆ ಸಾವಯವ ಕೃಷಿ ಅಂತಂದ್ರೆ ಇನ್ನೊಂದು ಮುಖ್ಯವಾದ ಅಂಶ ಅಂತಂದ್ರೆ ಈ ಒಂದು ಬೆಳೆ ಬೆಳೆದ್ವಿ ಅಂತಂದ್ರೆ ನಾವ್ ಯಾವಾಗ್ಲೂ ರೈತರು ಕೇಳ್ತೇವೆ ನಿಮ್ಮ ಹಕ್ಕು ಎದ್ರ ಮೇಲೆ ಅಂತ. ಅವಾಗ ಅವ್ರು ಹೇಳೋದು ಅಂದ್ರೆ ಅಲ್ಲಿ ಬರ್ತಕ್ಕಂತ ಇಳುವರಿ, ಅದು ಹಣ್ಣಿರ್ಬೋದು, ಹೂ ಇರ್ಬೋದು, ಕಾಳು ಇರ್ಬೋದು, ಅದ್ರ ಮೇಲೆ ಮಾತ್ರ ರೈತ ತನ್ನ ಒಂದು ರೈಟ್ಸ್ ಅಥವಾ ಅಧಿಕಾರಗಳನ್ನ ಹೇರ್ಬೋದು. ಬಟ್ ಉಳಿದಿದ್ದ ತ್ಯಾಜ್ಯ ವಸ್ತು ಗಿಡದ ಯಾವ್ದೇ ಇರ್ಲಿ, ಅದಕ್ಕೆ ಕಾಂಡ ಇರ್ಬೋದು, ಎಲೆ ಇರ್ಬೋದು, ಬೇರ್ ಇರ್ಬೋದು, ಅವನ್ನೆಲ್ಲ ಏನು ಅಂದ್ರೆ ಅದು ಹೊಳ್ಳಿ ಭೂಮಿಗೆ ಬಿಡ್ಬೇಕು. ಯಾಕಂದ್ರೆ ಒಂದು ಬೆಳೆ ಬೆಳಿಬೇಕಾದ್ರೆ ಭೂಮಿಯಲ್ಲಿ ಇರುವಂತ ಎಲ್ಲಾ 16 ಪೋಷಕಾಂಶಗಳನ್ನು ತಗೊಂಡ್ ಬೆಳೆದಿರ್ತೈತಿ. 16 ಪೋಷಕಾಂಶಗಳು ಎಲ್ಲಿ ಇರಂಗಿಲ್ಲ, ಅದು ಬಂದು ಮತ್ತೆ ಬೆಳೆ ಎಲೆಗಳ ಮೇಲೆ, ಕಾಂಡದ ಮೇಲೆ, ಟೊಂಗೆಗಳ ಮೇಲೆ, ಹಣ್ಣಿನ ಮೇಲೆ ಅಥವಾ ಆಹಾರದಲ್ಲಿ ಎಲ್ಲಾ ಕಡೆ ಇರ್ತೈತಿ. ಈ ಎಲ್ಲಾ ಪೋಷಕಾಂಶಗಳು ನಾವು ಆಹಾರ ಮಾತ್ರ ತಗೊಂಡು ಉಳಿದಿದ್ದ ಬೆಳೆ ಇರುವಂತ ತ್ಯಾಜ್ಯ ವಸ್ತುಗಳಾಗ್ಲಿ ಅವಶೇಷಗಳನ್ನಾಗ್ಲಿ ಭೂಮಿಗೆ ಹಾಕಿಬಿಟ್ರೆ ಎಲ್ಲಾ ಮತ್ತೆ ಭೂಮಿಯೊಳಗೆ ಬರ್ತಾವ. ಭೂಮಿಯಿಂದ ಬೆಳೆಗೆ, ಬೆಳೆಯಿಂದ ಭೂಮಿಗೆ ಈ ಪೋಷಕಾಂಶಗಳು ಯಾವತ್ತು ಸುತ್ತಾನೆ ಇರಬೇಕು. ಯಾವುದೇ ಕಾರಣಕ್ಕೂ ಅದು ಒಲಿ ಸೇರಬಾರ್ದು. ಯಾಕಂದ್ರೆ ಎಷ್ಟೋ ಒಂದು ಅವಶೇಷಗಳ, ಬೆಳೆ ಅವಶೇಷಗಳನ್ನ ಸುಟ್ಟ ಹಾಕ್ತೇವೆ, ಹತ್ತಿ ಕಟ್ಟಿಗೆ ಸುಟ್ಟ ಹಾಕ್ತೇವೆ, ಗೊಂಜಾಳದ ದಿಂಡು ಸುಟ್ಟ ಹಾಕ್ತೇವೆ, ಮತ್ತ ಹಲವಾರು ಕಟ್ಟಿಗೆಗಳನ್ನ ಬುರುಲಿಗೆ ನಾವು ತಗೊಂಡು ಮನೆಗೆ ಬಳಕೆ ಮಾಡ್ತೇವೆ. ಇದರಿಂದ ನಮ್ಮ ಭೂಮಿಯಲ್ಲಿರುವ ಪೋಷಕಾಂಶಗಳನ್ನ ನಾವು ಸುಟ್ಟಂಗಾಗುದು. ಇದು ಯಾವಾಗ್ಲೂ ರೀಸೈಕಲ್ ಆಯ್ತು ಅಂತಂದ್ರೆ ಅದು ನಮ್ಮ ಭೂಮಿ ಫಲವತ್ತತೆ ಕಾಪಾಡ್ತಾ ಹೋಗ್ತದೆ. ಇಷ್ಟೆಲ್ಲ ಸಾವಯವ ಕೃಷಿ ಬಗ್ಗೆ ಹೇಳಿದೆ. ಇನ್ನು ಮಾರುಕಟ್ಟೆ ಬಗ್ಗೆ ಹೇಳಬೇಕು ಅಂತಂದ್ರೆ ಸಾವಯವ ಪದಾರ್ಥಗಳಿಗೆ ಹೆಚ್ಚಿನ ಒಂದು ಮಾರುಕಟ್ಟೆ ಲಭ್ಯತೆ ಇದೆ. ಯಾವ ರೀತಿಯಾಗಿ ಅಂದ್ರೆ ನೀವು ಎಕ್ಸ್ಪೋರ್ಟ್ ಮಾಡಿದ್ರಿ ಅಂದ್ರೆ ಅದಕ್ಕೆ ಒಂದು ಸರ್ಟಿಫಿಕೇಶನ್ ಬೇಕಾಗುತ್ತೆ. ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ನಿಮ್ದು ಹಂಗ ತಗೊಳಂಗಿಲ್ಲ, ಸಾಕಷ್ಟು ಪ್ರೈವೇಟ್ ಸರ್ಟಿಫೈಯಿಂಗ್ ಏಜೆನ್ಸಿಗಳಿಗೂ ಇವೆ. ಗುಂಪಿನಲ್ಲಿ ನೀವೇನಾದ್ರೂ ಸರ್ಟಿಫಿಕೇಶನ್ ತಗೊಳ್ಳೋದಾದ್ರೆ ಅದು ನಿಮ್ಗೆ ಚೀಪ್ ಆಗ್ತದೆ, ಇಲ್ಲಾಂದ್ರೆ ಸ್ವಲ್ಪ ವೈಯಕ್ತಿಕವಾಗಿ ನೀವು ಮಾಡೋದಾದ್ರೆ ಕಾಸ್ಟ್ಲಿ ಆಗ್ತದೆ. ಹಲವಾರು ಸತಿ ನಿಮ್ಮ ಭೂಮಿಯಲ್ಲಿ ಏನ್ ಹಾಕಿರಿ, ಏನ್ ಬಿಟ್ಟಿರಿ, ಅವರು ನಿಮ್ಗೆ ಸಲಹೆ ಕೊಡ್ತಾರೆ, ಇದನ್ನ ಹಾಕ್ರಿ, ಇಷ್ಟೇ ಗೊಬ್ಬರ ಹಾಕ್ರಿ ಅಂತ. ಆಮೇಲೆ ಚೆಕಿಂಗ್ಗೂ ಬರ್ತಾರೆ, ಆಮೇಲೆ ನೀವು ಬಹಳಷ್ಟು ರೆಕಾರ್ಡ್ಸ್ ಇಡಬೇಕಾಗ್ತದೆ. ಒಂದ್ಸತಿ ನಿಮ್ ಸರ್ಟಿಫಿಕೇಟ್ ಸಿಕ್ತು ಅಂದ್ರೆ ನೀವು ಆನ್ಲೈನ್ ದಲ್ಲಿ ಕೂಡ ಅದನ್ನ ನೀವು ಸೇಲ್ ಮಾಡಬಹುದು, ಬೇರೆ ದೇಶಕ್ಕೂ ಸೇಲ್ ಮಾಡಬಹುದು, ಅಥವಾ ಲೋಕಲ್ ಆಗಿ ಸ್ಥಳೀಯವಾಗಿ ಭಾರತ ದೇಶದಲ್ಲಿ ಕೂಡ ನೀವು ಸೇಲ್ ಮಾಡಬಹುದು ಹೆಚ್ಚಿನ ಒಂದು ಬೆಲೆಗೆ. ಈಗ ಬೆಂಗಳೂರು ಅಂತ ಊರಲ್ಲಿ ಸಾಕಷ್ಟು ಒಂದು ಪಗಾರ ಅಥವಾ ಒಂದು ಸ್ಯಾಲರಿ ತಗೊಳ್ಳುವಂತ ಸಾಕಷ್ಟು ಜನ ಅಲ್ಲಿ ನೌಕರಿ ವರ್ಗದವರು ಇರೋದ್ರಿಂದ ಅವರು ಒಂದು ಆರೋಗ್ಯಕ್ಕೆ ಹೆಚ್ಚಿನ ಒಂದು ಮಹತ್ವ ಕೊಡುವಂತ ಒಂದು ಮನೋಭಾವ ಈಗ ಬೆಳೆದಿದೆ. ಹಿಂಗಾಗಿ ನಿಮ್ಗೆ ರೇಟ್ ಸಿಗಲ್ಲ ಅಂತಿಲ್ಲ, ಹೆಚ್ಚಿನ ಬೆಲೆಯಲ್ಲಿ ಸಾವಯವ ಸರ್ಟಿಫಿಕೇಶನ್ ಇತ್ತಂದ್ರೆ ನಿಮ್ಗೆ ಡಬಲ್ ರೇಟ್ ದಲ್ಲಿ ಕೂಡ ನೀವು ಮಾರಾಟ ಮಾಡಬಹುದು. ಸಾವಯವ ಪದಾರ್ಥಗಳನ್ನ ಭೂಮಿಯಲ್ಲಿ ಹಾಕಿ ಯಾವ ರೀತಿಯಾಗಿ ನಾವು ಭೂಮಿಯನ್ನ ಫಲವತ್ತತೆಯನ್ನು ಹೆಚ್ಚು ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಒಂದು ಪ್ರಶ್ನೆ ಬರ್ತೈತಿ. ಈಗ ರಾಸಾಯನಿಕ ಹಾಕಿದ್ರಿ ಅಂದ್ರೆ ಈಗ ಒಂದು 100 kg ಅಷ್ಟು ನೀವು ರಾಸಾಯನಿಕ ಗೊಬ್ಬರ ತಗೊಂಡ್ರಿ, ಉದಾಹರಣೆಗೆ ಯೂರಿಯಾ ತಗೊಂಡ್ರಿ ಅಂದ್ರೆ ಅಲ್ಲಿ ಸಾರಜನಕ ಒಂದು ಪೋಷಕಾಂಶ ಮಾತ್ರ ಇರ್ತೈತಿ. ಎಷ್ಟು ಪ್ರಮಾಣದಲ್ಲಿ ಇರ್ತೈತಿ ಅಂದ್ರೆ 46 kg ಅಷ್ಟು ಇರ್ತೈತಿ. ಆಮೇಲೆ DAP ತಗೊಂಡ್ರೆ ಅಲ್ಲಿ 2 ಪೋಷಕಾಂಶ ಇರ್ತೈತಿ, ಒಂದು ಸಾರಜನಕ, ಇನ್ನೊಂದು ರಂಜಕ. ಆಮೇಲೆ ಒಂದು 18% ಸಾರಜನಕ ಇದ್ರೆ 46% ನಿಮ್ಮಲ್ಲಿ ರಂಜಕ ಒಂದು ಲಭ್ಯ ಇರ್ತೈತಿ. ಪೊಟ್ಯಾಶ್ ಅಂತ ಚೀಲ ತಗೊಂಡ್ರೆ ಅಲ್ಲಿ 100 kg ತಗೊಂಡ್ರೆ ಅದು ಚೀಲದ ಮೇಲೆ ಮಾರ್ಕ್ ಮಾಡಿರೋ ಹಂಗೆ 60 kg ಅಷ್ಟು ಮಾತ್ರ ನಿಮ್ಗೆ ಪೊಟ್ಯಾಶ್ ಲಭ್ಯವಾಗಿರ್ತೈತಿ. ಆಮೇಲೆ ಇನ್ನು ಕಾಂಪ್ಲೆಕ್ಸ್ ಅಂದ್ರೆ ಇವು ಮೂರು ಕೂಡಿರೋದು ಬೇರೆ ಬೇರೆ ಪ್ರಮಾಣದಲ್ಲಿ. ಆದ್ರೆ ನೀವು ಇಲ್ಲಿ ಒಂದು 100 kg ಅಷ್ಟು ಯೂರಿಯಾ ತಗೊಂಡ್ರೆ ನಿಮ್ಗೆ 46 kg ಸಿಕ್ತಿದ್ರೆ, ಅದೇ ನೀವು ಒಂದು ಸಾವಯವ ಗೊಬ್ಬರ ಹಾಕ್ತಿದ್ರೆ ಅದರಲ್ಲಿ ಸಿಗೋದು 0.5 to 0.9 ಮಟ್ಟ ಸಾರಜನಕ. ಅಂದ್ರೆ ಇದರಲ್ಲಿ ಒಂದು 100 times ಜಾಸ್ತಿ ಇರುತ್ತೆ. ನೀವು ರಾಸಾಯನಿಕ ಗೊಬ್ಬರ ಸೇಮ್ ಪ್ರಮಾಣ ತಗೊಂಡ್ರಿ ಅಂದ್ರೆ ಇಲ್ಲಿ 100 kg ನಿಮ್ಗೆ ಒಂದು 1/2 kg ಅಷ್ಟು ಸಿಕ್ತಿದ್ರೆ ಅಲ್ಲೇ ನಿಮ್ಗೆ 46 kg ಅಷ್ಟು ಸಿಕ್ತೈತಿ. ಆದ್ರೆ ಇಲ್ಲಿ ಏನೋ ಒಂದು ಲಾಭ ಅಂದ್ರೆ ಇದರಲ್ಲಿ ಒಂದೇ ಪೋಷಕಾಂಶ ಇರಂಗಿಲ್ಲ. ಸಾವಯವ ಗೊಬ್ಬರದಲ್ಲಿ ಎಲ್ಲಾ 16 ಪೋಷಕಾಂಶಗಳು ಬೇರೆ ಬೇರೆ ಪ್ರಮಾಣದಲ್ಲಿ ಇರ್ತದೆ. ಇರ್ತತಿ. ಮತ್ತ ಆ ಗೊಬ್ಬರ ಹಾಕೊಳ್ಳೋದ್ರಿಂದ ಅದು ಅಣುಜೀವಿಗಳಿಗೆ ಆಹಾರ ಆಗ್ತತಿ. ಆಮೇಲೆ ಮುಂದ ಏನಾಗ್ತತಿ, ಒಂದ್ ಮಳೆ ಹೋದ್ರು ಕೂಡ ಒಂದು ಬೆಳೆ ತಡ್ಕೊಳ್ಳುವಂತ ಒಂದು ಶಕ್ತಿ ಆ ಭೂಮಿಗೆ ಬಂದಿರ್ತತಿ. ಯಾಕಂತಂದ್ರೆ ಒಂದ್ ಮಳೆ ಹೋದ್ರು, ಈಗ ಒಂದೇ ಒಂದು ಪ್ರಯೋಗ ಮಾಡಿ ನೋಡ್ರಿ, ಒಂದು ಸಾವಯವ ಪದಾರ್ಥದಿಂದ ಬೆಳೆದಂತ ಅದು ಇನ್ನೊಂದು ರಾಸಾಯನಿಕ ಪದಾರ್ಥ ಹೆಚ್ಚಾಗಿ ಬೆಳೆಸಿರೋದು. ಮಳೆ ಹೋಯ್ತು ಅಂತಂದ್ರೆ ಅದಕ್ಕೆ ರಾಸಾಯನಿಕ ಬರೆ ಹಾಕಿರೋದ್ರಿಂದ ಅದು ತಡ್ಕೊಳ್ಳುವಂತ ಶಕ್ತಿ ಅದಕ್ಕಿರಂಗಿಲ್ಲ. ಆದ್ರೆ ಸಾವಯವದಲ್ಲಿ ಏನಾಗ್ತತಿ ಅಂದ್ರೆ ಸಾವಯವ ಪದಾರ್ಥ ಭೂಮಿಯಲ್ಲಿ ಹೆಚ್ಚಿರೋದ್ರಿಂದ ಅದು ನೀರನ್ನು ಹಿಡಿದುಕೊಳ್ಳುವಂತ ಒಂದು ಶಕ್ತಿ, ತೇವಾಂಶವನ್ನು ಹಿಡಿದುಕೊಳ್ಳುವಂತ ಶಕ್ತಿ ಇರ್ತೈತಿ. ಹಿಂಗಾಗಿ ಒಂದೆರಡು ಮಳೆ ಹೋದ್ರು ಬೆಳೆ ತಡ್ಕೊಂಡು ಮತ್ತೆ ನಿಮ್ಗೆ ಏನೇ ಇಲ್ಲ ಅಂದ್ರು ನಿಮ್ಗೆ ಸ್ವಲ್ಪ ಆದ್ರೂ ನಿಮ್ಗೆ ಆಗುವಷ್ಟು ಕಾಳು ದನಗಳಿಗೆ ಆಗುವಷ್ಟು ಮೇವು ಅಷ್ಟು ಮಾತ್ರ ಬರೋದು ಗ್ಯಾರಂಟಿ. ಹಿಂಗಾಗಿ ಸಾವಯವ ಪದಾರ್ಥದಿಂದ ನೀವು ಮಳೆ ಬರಲಿಲ್ಲ ಅಂದ್ರು ಒಂದು ಬೆಳೆ ತಕೋಬಹುದು ಅಂತ ನಾನು ಹೇಳ್ಬೋದು. ಆಮೇಲೆ ಇದ್ರಂತಾನೆ ಅಲ್ಲೇ ಇನ್ನೊಂದ್ ಏನಾಗ್ಬಿಡ್ತೈತಿ, ಮಣ್ಣು ಸುಧಾರಣೆ. ನೀವು ಸಾವಯವ ಪದಾರ್ಥ ಜಾಸ್ತಿ ಹಾಕೊಂತ ಹೋದ್ರಿ, ರಾಸಾಯನಿಕ ಕಡಿಮೆ ಮಾಡ್ಕೊಂತ ಹೋದ್ರಿ, ಅಲ್ಲಿ ಮಣ್ಣಿನ ಸುಧಾರಣೆ ಜಾಸ್ತಿ ಹಾಕೊಂತ ಹೋಗ್ತೈತಿ. ಅದೇ ನೀವು ಉಲ್ಟಾ ಕೇಸ್ ಆಗ್ತೈತಿ, ಎಲ್ಲ ಕಬ್ಬು ಬೆಳೆಯಲ್ಲಿ ಭತ್ತ ಬೆಳೆಯಲ್ಲಿ ಎಸ್ಪೆಷಲಿ ಕಮಾಂಡ್ ಏರಿಯಾದಲ್ಲಿ ಏನಾಗ್ತೈತಿ, ರಾಸಾಯನಿಕ ಬಳಕೆ ಜಾಸ್ತಿ ಆಗ್ತೈತಿ. ಒಂದು ಸಾವಯವ ಪದಾರ್ಥ ಬಳಕೆ ಇಲ್ಲ ಅಂದ್ರೂ ಅಡ್ಡಿಯಿಲ್ಲ, ಅಥವಾ ಅತಿ ಕಡಿಮೆಯಿಂದ ಆಗೋದ್ರಿಂದ ಏನಾಗ್ಬಿಡ್ತೈತಿ, ಎಷ್ಟೋ ನೀವು ಗೊಬ್ಬರ ಕೊಟ್ಟರು ಮುಂದೆ ಒಂದು 20 ವರ್ಷ 30 ವರ್ಷ ಆದ್ಮೇಲೆ ನೀವೆಷ್ಟು ಕೊಟ್ಟರು, ನೀವೆಷ್ಟು ರಾಸಾಯನಿಕ ಗೊಬ್ಬರ 2 ಪಟ್ಟು 3 ಪಟ್ಟು ಈಗ ಬೇಡಿಕೆ ಆಗಿದೆ, ಮೊದ್ಲಿಷ್ಟಿರ್ಲಿಲ್ಲ. ಅಷ್ಟು ನೀವು ಇದೇ ನೀವು ಇಳುವರಿ ತಗೋಬೇಕು ಅಂತಂತಂದ್ರೆ ಸಾಮಾನ್ಯ ನೀವು 2 ಪಟ್ಟು 3 ಪಟ್ಟು ರಾಸಾಯನಿಕ ಗೊಬ್ಬರ ಕೊಡು, ಭೂಮಿ ತನ್ನ ತಾಕತ್ತ ಕಳ್ಕೊತತಿ. ಯಾಕ ಅಂತಂದ್ರೆ ಭೂಮಿಯಲ್ಲಿರುವಂತಹ ಅಣುಜೀವಿಗಳು ಏನಾಗ್ಬಿಡ್ತಾವ, ರಾಸಾಯನಿಕ ಗೊಬ್ಬರ ಕೊಟ್ಕೋದ್ರಿಂದ ಅದ್ರ ಸಂಖ್ಯೆ ಕಡಿಮೆ ಆಗ್ಬಿಡ್ತಾವ. ಕಡಿಮೆ ಆಯ್ತು ಅಂತಂದ್ರೆ ಅದು ಏನ ಒಂದು ನಿಸರ್ಗದೊಳಗೆ ಅಣುಜೀವಿ ಕೃಷಿ ಏನ ಆಗ್ತೈತಿ, ಆ ಒಂದು ಕೃಷಿ ಅದನ್ನ ದೇವದತ್ತವಾಗಿ ಬಂದಂತ ಅದು ಅಣುಜೀವಿ ಕೃಷಿ. ಅಲ್ಲಿ ಕೂಡ ಒಂದು ಕೃಷಿ ಆಗೋದನ್ನ ಅಣುಜೀವಿಗಳ ಸಂಖ್ಯೆ ಕಡಿಮೆ ಆಗಿ ಅಲ್ಲಿ ಒಂದು ಏನ ಒಂದು ಗೊಬ್ಬರವನ್ನು ತಯಾರು ಮಾಡುವಂತ ಅಣುಜೀವಿಗಳು ಆಗ್ಲಿ, ಅಥವಾ ಕೀಟನ ಔಷಧಿಗಳನ್ನು ತಯಾರು ಮಾಡುವಂತ ಅಣುಜೀವಿಗಳಾಗ್ಲಿ, ಅಥವಾ ಬೆಳೆ ವರ್ಧಕಗಳನ್ನು ಅಥವಾ ರಸಗಳನ್ನು ಬಿಡುವಂತ ಅಣುಜೀವಿಗಳ ಸಂಖ್ಯೆ ಕಡಿಮೆ ಆಯ್ತು ಅಂತಂತಂದ್ರೆ ಮುಂದೆ ಭೂಮಿ ಅಷ್ಟು ಅದು ಜೀವಂತ ಭೂಮಿ ಆಗದೆ ನಾಳೆ ಮಣ್ಣು ಅದು ಸತ್ತ ಮಣ್ಣಾಗಿ ಬಿಡ್ತತಿ. ಅದಕ್ಕೆ ನಾ ಹೇಳೋದು ಏನು ಅಂತಂದ್ರೆ, ಸಾಕಷ್ಟು ಸಾವಯವ ಪದಾರ್ಥಗಳನ್ನ ಭೂಮಿಯಲ್ಲಿ ಹಾಕಿ ಅಣುಜೀವಿಗಳನ್ನ ಬೆಳೆಸಿ ಅಣುಜೀವಿಯಿಂದ ಕೃಷಿ ಮಾಡಿಸಿದ್ರೆ ಮಾತ್ರ ಸುಸ್ಥಿರವಾಗಿ ನಾವು ಇಳುವರಿಯನ್ನ ಪಡೆಯಬಹುದು ಅಂತ ನಾನು ಇಷ್ಟು ಹೇಳ್ತೀನಿ. ಆತ್ಮೀಯರೆ, ಇಲ್ಲಿ ತನಕ ಸವಿಸ್ತಾರವಾಗಿ ತಾವು ಸಾವಯವ ಕೃಷಿ ಮತ್ತ ಅದರ ತತ್ವಗಳು, ಅದರ ರೂಢಿ ಪದ್ಧತಿಗಳು, ಹಿಂಗ ತರಹೇವಾರಿ ವಿಷಯಗಳ ಬಗ್ಗೆ ಶೈಲಜಾ ಹೊಸಮಠ ಅವರು ಹೇಳಿದ್ದನ್ನ ಕೇಳಿದ್ರಿ. ತಮಗೇನಾದ್ರೂ ಮಾತಾಡಬೇಕು, ಅವ್ರ ಜೊತೆಗೆ ಚರ್ಚೆ ಮಾಡಬೇಕು ಈ ವಿಷಯದ ಬಗ್ಗೆ ಅಂತಂದ್ರ, ಅವ್ರ ನಂಬರ್ ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9901 1341 4149. ಈ ನಂಬರನ್ನ ಸಂಪರ್ಕ ಮಾಡಿ ತಾವು ಅವ್ರ ಜೊತೆಗೆ ಚರ್ಚೆ ಮಾಡಬಹುದು. ಒಳ್ಳೆಯದು ಶೈಲಜಾ ಹೊಸಮಠ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಸಾವಯವ ಕೃಷಿ ಬಗ್ಗೆ ಒಂದು ಹೊಸ ಪರಿಕಲ್ಪನೆಯನ್ನು ಕೊಟ್ಟಿದ್ದೀರಿ. ಯಾವ ರೀತಿ ನಮ್ಮ ರೈತರು ಸಾವಯವ ಕೃಷಿಯ ತತ್ವಗಳನ್ನು ತಮ್ಮ ಕೃಷಿ ಒಳಗೆ ಅಳವಡಿಸಿಕೊಂಡ್ರೆ ಅವರ ಕೃಷಿ ಬದುಕು ಸುಸ್ಥಿರವಾಗ್ತದ, ನಿರಂತರವಾಗಿ ಒಂದು ಸದೃಢವಾದಂತಹ ಬೆಳೆಯನ್ನ ಬೆಳೆಯಬಹುದು, ಮತ್ತೆ ಆಹಾರವನ್ನ ವಿಷಮುಕ್ತವಾಗಿ ಬೆಳೆಯಬಹುದು, ಅಲ್ಲದೆ ಗ್ರಾಹಕರಿಗೆ ಒಂದು ಒಳ್ಳೆಯ ಆಹಾರವನ್ನ ನೀಡಬಹುದು ಅನ್ನುವಂತಹ ಒಂದು ವಿಚಾರ ಏನು ತಾವು ಇಲ್ಲಿ ತನಕ ಹೇಳಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಸಾವಯವ ಕೃಷಿ ಪದ್ಧತಿ ಕುರಿತು ವಾಲ್ಮಿ ಸಂಸ್ಥೆಯ ಸಹಾಯಕ ಪ್ರಾಧ್ಯಾಪಕರಾಗಿರುವ ಶೈಲಜಾ ಹೊಸಮಠ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ವಾಲ್ಮಿ ಒಲುಮೆ ನೆಲಜಲ ಗೆಲುಮೆ, ವಾಲ್ಮಿ ಒಲುಮೆ ನೆಲಜಲ ಗೆಲುಮೆ, ನೀರನುಳಿಸುವ ನಿಟ್ಟಿನಲ್ಲಿ ವಾಲ್ಮೀಯ ಒಲುಮೆ. ನೆಲದ ಜಲ ನೆಲ ಸಂರಕ್ಷಣೆಯ ಕಾಳಜಿ ಹೊಂದಿರುವ ವಿಶೇಷ ಸರಣಿ ಪ್ರಸಾರವಾಯಿತು. ಜಲವೇ ಜೀವನ ಸಾಕ್ಷಾತ್ಕಾರ, ನೆಲವೇ ಜೀವನ ಸಾಧಾರ. ಜಲವೇ ಜೀವನ ಸಾಕ್ಷಾತ್ಕಾರ, ನೆಲವೇ ಜೀವನ ಸಾಧಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆ, ವಾಟರ್ ಅಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ವಾಲ್ಮಿ, ಬೆಳಗಾವಿ ರಸ್ತೆ, ಧಾರವಾಡ. ಮೊಬೈಲ್ 9448386889. ಧಾರವಾಡ ನಗರದ ಹೊರವಲಯದಲ್ಲಿ ಬೆಳಗಾವಿಗೆ ಹೋಗುವ ಹೆದ್ದಾರಿಯಲ್ಲಿದೆ ವಾಲ್ಮಿ ಕ್ಯಾಂಪಸ್. ಮಣ್ಣು ಮತ್ತು ನೀರು ಸಂರಕ್ಷಣೆಯಲ್ಲಿ ರೈತರಿಗೆ, ಎಂಜಿನಿಯರ್ಗಳಿಗೆ, ಸಂಪನ್ಮೂಲ ವ್ಯಕ್ತಿಗಳಿಗೆ ತರಬೇತಿ ನೀಡುವ ಮುಂಚೂಣಿ ಸಂಸ್ಥೆ ವಾಲ್ಮಿ. ವಿಶಾಲವಾದ ಉಪನ್ಯಾಸ ಕೊಠಡಿಗಳು, ಆಧುನಿಕ ತರಬೇತಿ ಉಪಕರಣಗಳು, ಪ್ರಯೋಗಾಲಯ,

ಮನಸದೋಳು ಎಡವಿಡುದಿರು ಶಂಭುವ ಜನಮೆಚ್ಚಿ ನಡೆಕೊಂಡ ರೇನುಂಟು ಲೋಕದಿ ಜನಮೆಚ್ಚಿ ನಡೆಕೊಂಡ ರೇನುಂಟು ಲೋಕದಿ ಮನಮೆಚ್ಚಿ ನಡೆಕೊಂಗುವುದೇ ಚಂದವು ಜನರೇನು ಬಲ್ಲರು ಒಳಗಾಗು ಕೃತ್ಯವ ಜನರೇನು ಬಲ್ಲರು ಒಳಗಾಗು ಕೃತ್ಯವ ಮನವರಿಯದ ಕಳ್ಳತನವಿಲ್ಲ ವಲ್ಲ ಮನವರಿಯದ ಕಳ್ಳತನವಿಲ್ಲ ವಲ್ಲ ಇದು ಭಾಗ್ಯದೊಳುದಲ್ಲ ಮನಸದೋಳು ಎಡವಿಡುದಿರು ಶಂಭುವ ಬಾಯದೊಳು ಜನರು ಮೆಚ್ಚುತ್ತೆ ನಿನ್ನ ಕೈಲಾಸ ಕೊಯ್ಯುವರೇ ಜನರು ಮೆಚ್ಚುತ್ತ ನಿನ್ನ ಜನರು ಮೆಚ್ಚುತ್ತ ನಿನ್ನ ಕೈಲಾಸ ಕೊಯ್ಯುವರೇ ಜನ ಮೆಚ್ಚದಿರೆ ಶಿವ ಬಿಡುತ್ತಿಗನೇ ಜನರಿಲ್ಲಿ ನಿಲ್ಲನು ದೊಡ್ಡಾತ ನಿಲ್ಲದರೆ ಜನರಿಲ್ಲಿ ನಿನ್ನನು ದೊಡ್ಡಾತ ನಿಲ್ಲದರೆ ಜನರಿಲ್ಲಿ ನಿನ್ನನು ಜನರಿಲ್ಲಿ ನಿನ್ನನು ದೊಡ್ಡಾತ ನಿಲ್ಲದರೆ ಚುನುಮಯ ಶಿವನಲ್ಲೇ ಅರಿಯನೆ ಮರುಳೇ ಬಿಡುಬಾಹ್ಯ ಮನಸದೋಳು ಎಡವಿಡುದಿರು ಶಂಭುವ ಮನದೋಳು ಶಿವ ತಾನು ಮನಿ ಮಾಡಿಕೊಂಡಿಗ ಮನದೋಳು ಶಿವ ತಾನು ಮನಿ ಮಾಡಿಕೊಂಡಿಗ ಮನ ಮೆಚ್ಚಿ ನಡೆದರೆ ಶಿವ ಮೆಚ್ಚುವ ಮನ ಮೆಚ್ಚಿ ನಡೆದರೆ ಶಿವ ಮೆಚ್ಚುವ ಮನ ಕಂಜಿ ನಡಿಯಾದೆ ಜನ ಕಂಜಿ ನಡಿದರೆ ಮನ ಮೆಚ್ಚಿ ನಡಿದರೆ ಮನ ಕಂಜಿ ನಡಿಯಾದೆ ಜನ ಕಂಜಿ ನಡಿದರೆ ಮನದಾಣ್ಮ ಗುರು ಸಿದ್ಧ ಮರಿಯಾಗುವನಲ್ಲ ಮನದಾಣ್ಮ ಗುರು ಸಿದ್ಧ ಮರಿಯಾಗುವನಲ್ಲ ಇದು ಬಾಯಗೊಳ್ಳ ಮನಸದೋಳು ಎಡವಿಡುದಿರು ಶಂಭುವ ನಮ್ಮೂರ ಜಾತ್ರೆ ಬಲು ತೋರ ಬಲು ತೋರ ಕರಿಯಾಕ ಬನ್ನರ ತವರವರ ಕರಿಯಾಕ ಬನ್ನರ ತವರವರ ಅಣ್ಣನ ಪ್ರೀತಿ ನನ್ನ ಮ್ಯಾಲ ಬಾರಿ ಅಣ್ಣನ ಪ್ರೀತಿ ನನ್ನ ಮ್ಯಾಲ ಬಾರಿ ಎಲ್ಲ ಕೆಲಸಾನ ಬಿಟ್ಟು ತರ ತೂರಿ ಹೊಂಟು ಬಂದನು ಸ್ವತಾರ ತರಿ ಸನಿಯಲ್ಲ ಸನಿಯಲ್ಲ ಸನಿಯಲ್ಲ ಹದಿನೆಂಟ ಮೈಲ ದೂರ ಕರಿಯಾಕ ಬಂದರ ತವರವರ ನಮ್ಮೂರ ಜಾತ್ರೆ ಬಲು ದೂರ ಕರಿಯಾಕ ಬಂದರ ತವರವರ ಬಂಡಿ ತಂದಾನ ಬಂಡಿ ತಂದಾನ ಕಟ್ಟಿ ಸವಾರಿ ಬಂಡಿ ತಂದಾನ ಕಟ್ಟಿ ಸವಾರಿ ಗುಳ್ಯ ಗುಂಡ್ಯ ಎರಡು ಮೂಡಲ ಹೋರಿ ಗೊಂಡೆ ಹಣಪೆಟ್ಟು ಗಂಟಿ ಗಗ್ಗರಿ ದಾರಿ ಹಿಡದರ್ ದಾರಿ ಹಿಡದರ್ ಮೋಟಾರ್ ಕಾರ ಕರಿಯಾಕ ಬಂದಾರ ತವರವರ ನಮ್ಮೂರ ಜಾತ್ರೆ ಬಲು ತೋರ ಕರಿಯಾಕ ಬಂದಾರ ತವರವರ ನಮ್ಮೂರ ನಮ್ಮೂರ ದ್ಯಾಮು ಹೆಸರಾದ ದೇವ್ರ